ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಕೇಳಿ ಸಮಗ್ರ ಕೃಷಿ ಕುರಿತು ಶ್ರೀ ಪಿ ಬಿ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಕೂಡ್ಲಿಗಿ ತಾಲೂಕು ಮಾಕನಡುಕು ಗ್ರಾಮದ ಪಿ ಬಿ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಸುಮಾರು 350 ಕುರಿಗಳ ಸಾಕಾಣಿಕೆ, ಅದರ ಜೊತೆಗೆ 27 ಎಕರೆಯ ಬೇಸಾಯ, ಅದರಲ್ಲಿ 4 ಎಕರೆಗೆ ನೀರಾವರಿ ಆಶ್ರಯ ಇರೋದ್ರಿಂದ ರೇಷ್ಮೆ ಕೃಷಿ ಕೂಡ ಅವರು ಮಾಡ್ತಾ ಇದ್ದಾರೆ. ಮೊದಲಿಗೆ ಅವರ ರೇಷ್ಮೆ ಕೃಷಿಯ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ. ಮಲ್ಲಿಕಾರ್ಜುನ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಮೂಲಭೂತವಾಗಿ ಕುರಿ ಸಾಕಾಣಿಕೆ ತಮ್ಮ ಮುಖ್ಯ ಕಸುಬಾಗಿತ್ತು, ಆದರೆ ಈ ರೇಷ್ಮೆ ಕೃಷಿ ಮಾಡಬೇಕು ಅಂತ ತಮಗೆ ಯಾಕೆ ಅನಿಸ್ತು? ನಮಗೆ ರೇಷ್ಮೆ ಕೃಷಿ ಮಾಡಬೇಕಂತ ನಮ್ಗೆ ಅನುಭವ ಬರಬೇಕಾದ್ರೆ ಈ ಕುರಿಯಿಂದ ಸಾಕಷ್ಟು ಗೊಬ್ಬರ ಉತ್ಪಾದನೆ ಆಯ್ತು ಸರ್. ಗೊಬ್ಬರ ಉತ್ಪಾದನೆ ಆದಾಗ ರೇಷ್ಮೆ ಗೊಬ್ಬರ ಹಾಕಿದ ತಕ್ಷಣ ಅದರಲ್ಲಿರ್ತಕ್ಕಂಥ ಸಾವಯವ ಗೊಬ್ಬರ ಹಾಕಿದಾಗ ನಮಗೆ ಇಳುವರಿ ಚೆನ್ನಾಗಿ ಬಂತು ಸರ್. ರೇಷ್ಮೆಯಲ್ಲಿ ಇಳುವರಿ ಚೆನ್ನಾಗಿ ಬಂದಾಗ 100 ಮಟ್ಟಿಗೆ ಕನಿಷ್ಠ 98 ಕೆಜಿ 95 ಕೆಜಿ ಆವರೇಜ್ ಬೇಕಂಡಿ ಸರ್. 2000 ಇಸ್ವಿಯಿಂದ ನಾವು ರೇಷ್ಮೆ ಹಾಕ್ಯಂತ ಬಂದಿ ಸರ್. ಅಲ್ಲಿಂದ ಈ ಕುರಿ ಗೊಬ್ಬರಲಿಂದ ಫಲವತ್ತಾದ ಸಾವಯವ ಗೊಬ್ಬರ ಹಾಕಿದಾಗ ರೇಷ್ಮೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು ಸರ್. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದಾಗ 2001-2018 ಇಸ್ವಿ ಮಟ್ಟ ಚೆನ್ನಾಗಿ ರೇಷ್ಮೆ ಇಳುವರಿ ಬಂದು ಸರ್. 18ನೇ ಇಸ್ವಿಯಲ್ಲಿ ಬೋರ್ನಲ್ಲಿ ನೀರು ಹೋಯ್ತು ಸರ್. ಮತ್ತೆ 350 ಅಡಿ ಹಾಕ್ಸಿದ್ವಿ ಸರ್, ಮತ್ತೆ ಬೀಳಿಲ್ಲ ಸರ್. ಬೀಳಿಲ್ಲ ಅಂದ ತಕ್ಷಣ ಸ್ವಲ್ಪ ನೀರು ಕಡಿಮೆ ಆದಾಗ ನಾವು ರೇಷ್ಮೆ ಕೂಲಿಗೆ ಸುಧೀರ್ ಸರ್ ಹತ್ರ ಹೋಗಿ ಸರ್ ನಮ್ಗೆ ಈ ರೀತಿ ನಾವು ನಮಗೆ ತೊಂದರೆ ಆಗಿದೆ, ನಮಗೆ ನೀವು ಸ್ಪಂದಿಸ್ಬೇಕು ಸರ್ ಅಂದಾಗ ಅವ್ರೇನು ಮಾಡಿದ್ರು, ಹನಿ ನೀರಾವರಿ ಮಾಡ್ಕೊಂಡ್ರಪ್ಪ ಅಂತ ಹೇಳಿದ್ರು ಸುಧೀರ್ ಸರ್. ಅವರು ಕೂಲಿಗೆಲ್ಲಿ ಬಂದು ಡಿ ಡಿ ಸರ್ ಹತ್ರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಹನಿ ನೀರಾವರಿ ಮಾಡೋಕೆ ಒಂದು ಹೆಡ್ ಆಫೀಸ್ ಹೇಳಿದ್ರು ಸರ್. ಅವರು ಅವ್ರ ಫೋನ್ ನಂಬರು ಅವ್ರ ಅಡ್ರೆಸ್ ಎಲ್ಲ ಕೊಟ್ಟಾಗ ಅವ್ರಿಗೆ ಫೋನ್ ಮಾಡಿದ ತಕ್ಷಣನೇ ಅವರು ಮೆಟೀರಿಯಲ್ ಸಮೇತ ತಗೊಂಡು ಬಂದರು ಸರ್. ಅವರು ಮೆಟೀರಿಯಲ್ ಸಮೇತ ತಗೊಂಡು ಬಂದಾಗ ಹನಿ ನೀರಾವರಿ ಮಾಡಿಕೊಟ್ರು ಸರ್. ನಮಗೆ ಹನಿ ನೀರಾವರಿ ಮಾಡಿಕೊಟ್ಟಾಗ ನಮಗೆ ಭಾಳ ಉಪಯೋಗ ಆಯ್ತು ಸರ್. ಎಷ್ಟು ಖರ್ಚು ಬಂತು? SC/ST 15,000 ರೂಪಾಯಿ ಸರ್. ಅವ್ರು ಡೈರೆಕ್ಟ್ ಅಲ್ಲೇ ಒಂದು ಬಾಂಡ್ ಪೇಪರಲ್ಲಿ ಸಿಗ್ನೇಚರ್ ಮಾಡ್ಸ್ಕೊಂಡ್ರು, ಅದರಲ್ಲಿ 15,000 ರೂಪಾಯಿ ಫೀ ಅಲ್ಲೇ ಪೇ ಮಾಡಿದ್ರು ಸರ್. ತದನಂತರ ಇನ್ನೊಂದು ದಿನ ಬಂದವರಿಗೆಲ್ಲ ಮೆಟೀರಿಯಲ್ಸ್ ಎಲ್ಲ ಹಾಕೋದಾಗ ನಮಗೆ ರೇಷ್ಮೆಯಲ್ಲಿ ನೀರಾವರಿಯಲ್ಲಿ ನೀರು ಬಿಟ್ಟು ಕಟ್ಟಿದಾಗ 4 ಎಕರೆಯಲ್ಲಿ 4 ದಿನ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಸರ್. ಡಿಪ್ ಮಾಡಿಕೊಟ್ಟಾಗ ಒಂದೇ ದಿನಕ್ಕೆ 4 ಎಕರೆ ನೆನೀತಾ ಇದೆ ಸರ್. ಅದರಿಂದ ನಮಗೆ ಸ್ವಲ್ಪ ಲಾಭದಾಯಕವಾದ ಸರ್ ರೇಷ್ಮೆ. ಅದರಿಂದ ನಮ್ಗೆ ಒಳ್ಳೆ ಇಳುವರಿ ಬಂತು ಸರ್ ರೇಷ್ಮೆ. ಅಂದ್ರೆ ನೀರಿನ ಕೊರತೆ, ನೀರಿನ ಕೊರತೆ ಕಡಿಮೆ ಆಯ್ತು ನಮಗೆ. ಹನಿ ನೀರಾವರಿ ಆದ ತಕ್ಷಣ ಈಗ ಹನಿ ನೀರಾವರಿ ಕರೆಂಟ್ ಬಂದ ತಕ್ಷಣ ಹನಿ ನೀರಾವರಿ ಆನ್ ಮಾಡಿ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳಕ್ ನಮ್ಗೆ ಉಪಯೋಗ ಆಯ್ತು ಸರ್. ನಮಗೆ ಅದೊಂದು ನಮ್ಗೆ ಒಳ್ಳೆ ಒಂದು ಸೌಲಭ್ಯ ಸಿಕ್ಬಿಟ್ರೆ ಸರ್ ಯಾರು ರೇಷ್ಮೆ ಇಲಾಖೆಯವರು. ಆಮೇಲೆ ಈ 350 ಅಡಿ ಕೊರೆದ್ರು ಕೂಡ ನೀರು ಬರಲಿಲ್ಲ ಅಂತ ಹೇಳಿದ್ರಲ್ಲ ಸರ್, ಸ್ವಲ್ಪ ಆದ್ರೂ ನೀರು ಬೇಕಲ್ಲ ನಿಮ್ಗೆ, ಅದ್ರ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರಿ ಸರ್? ಅದು ಹೆಂಗಂದ್ರೆ ನಮ್ಮ ಭಾಗದಲ್ಲಿ ಕೂಡ್ಲಿಗಿ ತಾಲೂಕಿನಲ್ಲಿ ನಮ್ಮ ಭಾಗದಲ್ಲಿ ಮಳೆ ಬಹಳ ಕಡಿಮೆ ಸರ್. ಅಲ್ಲಿರ್ತಕ್ಕಂಥ ಒಂದು ನಾವು ರಾಜಕಾರಣಿಗಳನ್ನ ನಾವೆಲ್ಲ ಹೋಗಿ ಕೇಳ್ಕೊಂಡಾಗ ಸರ್ ನಮಗೆ ತುಂಗಭದ್ರ ಮೇಲ್ದಂಡೆ ನೀರಿಂದ ಕೆರೆಗೆ ನಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಅಂತರ್ಜಲ ಹೆಚ್ಚಾಗ್ತತೆ, ಬೋರ್ಗಳು ಇಂಪ್ರೂವ್ಮೆಂಟ್ ಆಗ್ತಾವೆ, ಕುಡಿಯೋಕೆ ನೀರನ್ನು ಸಿಗ್ತದೆ ರೈತರಿಗೆ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಇಲ್ಲ ಈಗ ಗಡಿಮಹಾಕುಂಟಿತ್ರ ಗಡಿಮಹಾಕುಂಟೆ ಕೊಟ್ಟರು ಆ ಕಡೆ ಇದೆ ಸರ್, ಅಲ್ಲಿಂದ ಅಲ್ಲಿ ನಾವು ತಂದೀವಪ್ಪ, ಇನ್ನು 6 ಕಿಲೋಮೀಟರ್ ಬಂದ್ಬಿಟ್ರೆ ಕೊಟ್ಟರು ಕೆರೆಗೆ ಬರ್ತಾವ ನೀರು, ಅವಾಗ ಮೇಲ್ದಂಡ ಯೋಜನೆ ಮಾಡಕ್ಕ ನಾವು ಈಜಿ ಆಗತ್ತ ಅಂತ. ಅಂದ್ರೆ ಆ ಯೋಜನೆ ಕಾರ್ಯಗತ ಆದ್ರೆ ನಮ್ಗೆಲ್ಲ ಎಲ್ಲಾ ಓಬಳಪ್ಪ ಕೆರೆ, ಗೆಂಡೆಮಮ್ಮಳ್ಳಿ ಕೆರೆ, ಆಮೇಲೆ ಗುಲ್ಮುಣಿ ಕೆರೆ, ಅವಾಗೆಲ್ಲ ತುಂಬ ನೀರು ನಮ್ಗೆ ಕುಡಿಯಕ್ಕೆ ಬೇಡ ಸರ್. ಆ ಕೆರೆಗಳು ನೀರು ಬಿಟ್ರೆ ಅಟ್ ಟೈಮು ಆ ಇರ್ತಕ್ಕಂಥ ಹಳೆ ಬೋರ್ಗಳೆಲ್ಲ ಡೆವಲಪ್ ಆಗ್ತಾವ, ಅಂತರ್ಜಲ ಹೆಚ್ಚಾಗ್ತದೆ ಸರ್ ನಮಗೆ. ಆಮೇಲೆ ಮಲ್ಲಿಕಾರ್ಜುನ, ಇದು ಕೃಷಿ ಹೊಂಡ ಏನಾದರೂ ಮಾಡ್ಕೊಂಡಿರೋ? ಸರ್ ಅದ ಈ ಮೊನ್ನೆ ಕೃಷಿ ಹೊಂಡ ಮಾಡ್ಕೊಂಡಿ ಸರ್ ನಾವು. ಕೃಷಿ ಹೊಂಡ ಮಾಡ್ಕೊಂಡಾಗ ಅವರು ಅದರಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು. ಕೃಷಿ ಹೊಂಡ ಮಾಡಿ ಅವ್ರೊಂದು ತಾಡ್ಪಾಲ್ ಕೊಟ್ರು ಸರ್, ಆ ತಾಡ್ಪಾಲ್ ಅವ್ರ ಕೃಷಿ ಹೊಂಡ ತುಂಬ ಆರಿಸಿ 4-5 ದಿನ ನೀರು ಆ ಕೃಷಿ ಹೊಂಡಕ್ಕೆ ಶೇಖರಣೆ ಮಾಡೋ ಸರ್. ಅದಕ್ಕೆ ಶೇಖರಣೆ ಮಾಡಿ ಒಂದು 7.5 ಇಂಚ್ ಮೋಟರ್ ಹಚ್ಚಿ ಎಲ್ಲ ಡ್ರಿಪ್ಗಳಿಗೆ ನೀರು ಬಿಟ್ಬಿಡ್ತೀವಿ ಸರ್. 3-4 ದಿನ ನೀರು ಅದು ಕಲೆಕ್ಟ್ ಮಾಡ್ಕೊಂಡು ಒಂದು 4-5 ತಾಸು ದೊಡ್ಡ ಮಿಷಿನ್ ನೀರು ಹಚ್ಚಿಬಿಟ್ರೆ ಎಲ್ಲ ಒಂದು 4 ಎಕರೆಗೂ ನೀರು ನಮ್ಗೆ ಉಪಯೋಗ ಆಗುತ್ತೆ ಸರ್ ನೀರು. ಕೃಷಿ ಹೊಂಡದಿಂದ ಈ ಕೃಷಿ ಹೊಂಡ ಮಾಡಿಸಿ ಎಷ್ಟು ವರ್ಷ ಆಯ್ತು? ನಾವು ರೀಸೆಂಟ್ 1 ಇಯರ್ ಆಗಿ ಸರ್ ಕೃಷಿ ಹೊಂಡ ಮಾಡಿ. ಈ ಕಳಸಾರಿ ಮಳೆ ಬಂದಲ್ಲ ಅವಾಗ ಕೃಷಿ ಹೊಂಡ ತುಂಬಿಕೊಂಡಿತ್ತು ಸರ್ ಅದು. ಆ ತುಂಬಿಕೊಂಡಿತ್ತು ಬಟ್ ತಾಡ್ಪಲ್ ಆಗದಿದ್ರೆ ನೀರೆಲ್ಲ ಕುಡಿತಿತ್ತು ಸರ್. ಯಾವಾಗ ತಾಡ್ಪಲ್ ಹಾಕಿದ್ವು ನಮಗೆ ಅದರಿಂದ ನಮಗೆ ನೀರು ಕುಡಿಯಲ್ಲ ಸರ್, ಯಾಕಂದ್ರೆ ಅದು ಮೇಲೆ ಇರ್ತಲ್ಲ ಆ ತಾಡ್ಪಲ್ ಮೇಲೆ ನೀರು ಬಿಟ್ಟಿರ್ತೀವಿ ಸರ್ ನಾವು. ಹಂಗಾಗಿ ಒಂದು 4-5 ದಿನದಿಂದ ಸ್ಟಾಕ್ ಮಾಡಿ 1 ಇಂಚಿಂದ ಒಂದು ಮೋಟ್ರು, ಅದರಿಂದ 3 ಮೋಟ್ರ್ ಚಾಲು ಮಾಡಿದರೆ 1.5 ಇಂಚ್ ಬರ್ತದೆ ಸರ್, 2.5 ಇಂಚ್ ಬರ್ತದೆ 3 ಮೋಟ್ರಿಂದ ಎಲ್ಲ ಕೃಷಿ ಹೊಂಡ ತುಂಬ ಸ್ಟಾಕ್ ಮಾಡ್ಕೊಂಡು ಸ್ಟಾಕ್ ಮಾಡ್ಕೊಂಡು ಆದ ತಕ್ಷಣನೇ ಎಲ್ಲ ರೇಷ್ಮೆಗೆ ಮಿಷಿನ್ ಚಾಲು ಮಾಡಿದಾಗ ಅನ್ಯಾನ್ಯಾನೇ ಹೋಗ್ತದೆ ಸರ್. ಕೃಷಿ ಹೊಂಡಿಂದ ನಮ್ಗೆ ಉಪಯೋಗ ಸರ್ ನಮಗೆ. ಈ ನೀರನ್ನು ಹರಿಸೋದಕ್ಕಿಂತ ಹನಿ ಹನಿಯಾಗಿ ಬಳಸೋದು ಒಬ್ಬ ಕೃಷಿಕನಿಗೆ ಎಷ್ಟು ಮುಖ್ಯ ಅಂತೀರಿ? ಸರ್ ನೀವು ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಾವು ನೀರು ಹಾಯಿಸಿದಾಗ ಆ ಭೂಮಿ ನೀರು ಹೋದ ತಕ್ಷಣನೇ ಫುಲ್ ಎಪ್ಪಕಟ್ಟು ಕುಂತು ಬಿಡ್ತದೆ ಸರ್ ನೆಲಕ್ಕೆ. ಆ ನೀರು ಕಡ್ದಲ್ದಾಗ ಒಂದು ಸಾಲು ಬಿಟ್ಟಿರ್ತೀವಲ್ಲ ಅದು ಆವಿ ಆಗಿರಲ್ಲ ಭೂಮಿ. ಅವು ಅದು ಹಂಗೆ ಫುಲ್ಲು ಬೇಸಾಯ ಮಾಡಿದಾಗ ಹೆಂಗಿರ್ತದೆ ಅಂದ್ರೆ ಅದು ಏರಂಶ ಗಾಳಿಗೆ ಬೆಳಕು ಎಲ್ಲ ಎಳಿತಾನೆ ಇರ್ತದೆ ಅದು. ಅದಕ್ಕೆ ನೀರು ಬಿಟ್ಟಿರಲ್ಲ, ನೀರು ಬಿಟ್ಟಿರೋ ಸಾಲಿಗೂ ಅದಕ್ಕೂ ಕಂಪೇರ್ ಮಾಡಿದಾಗ ಭೂಮಿ ನೀರು ಹೋದ ತಕ್ಷಣ ಎಪ್ಪೆಲ್ಲ ಕುಂದು ಬಿಡ್ತದೆ. ನೀರು ಬಿಡದಿಲ್ಲದ ಒಂದು ರೇಷ್ಮೆ ಸಾಲು ನೋಡಿದ್ರೆ ಅದು ನೀರು ಕಟ್ಟಿರಲ್ಲ, ಅದು ಆಕಷ್ಟು ಭೂಮಿ ಗಾಳಿ ಬೆಳಕು ಎಲ್ಲ ಏರ್ತಾ ಅಂತ ಸರ್ ಅದು. ಅದೆಪ್ಪ ಕುಂತಿರಲ್ಲ ಸರ್ ಅದು. ಹಂಗಾಗಿ ನಮಗೆ ಅನುಕೂಲ ಸರ್ ಡ್ರಿಪ್ ಇಂದ ಅನುಕೂಲ. ಮತ್ತೆ ನೇರವಾಗಿ ನೀವು ಬೇರಿಗೆ ನೀರನ್ನ ಕೊಡಬಹುದು ಡ್ರಿಪ್ ಇಂದ? ಡ್ರಿಪ್ ಇಂದ ಬೇರೆ ನೀರು ಕೊಡಬಹುದು. ನೀರು ಹಸೋದ್ರಿಂದ ಅದು ಎಲ್ಲ ನೀರು ಆ ಗಿಡಕ್ಕೆ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ, ಅದು ಹರಿದೋಗುತ್ತೆ. ಅದ್ರ ಬದಲಾಗಿ ಹನಿ ಹನಿಯಾಗಿ ನೀರು ಕೊಡೋದ್ರಿಂದ ಅದು ನೇರವಾಗಿ ಗಿಡಕ್ಕೆ ಮುಟ್ತದೆ, ಅದ್ರ ಜೊತೆಗೆ ಮುಖ್ಯವಾಗಿ ನೀರಿನ ಉಳಿತಾಯ. ನೀರಿನ ಉಳಿತಾಯ ಆಗ್ತದೆ ಸರ್ ನಮಗೆ. ನೀರಿನ ಕೊರತೆ ಎಲ್ಲಿದೆ ಅಲ್ಲಿ ಇರುವ ನೀರನ್ನ ಸದ್ಬಳಕೆ ಮಾಡೋದು, ಅದನ್ನು ಉಳಿತಾಯ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನನ್ನ ಮೂಲಭೂತ ಪ್ರಶ್ನೆ ಅಂತಂದ್ರೆ ಮಲ್ಲಿಕಾರ್ಜುನ್, ನೀವು 2000 ಇಸ್ವಿಲಿ ರೇಷ್ಮೆ ಕೃಷಿ ಶುರು ಮಾಡಿದ್ರಿ, ಈಗ ರೇಷ್ಮೆ ಕೃಷಿ ಮಾಡಬೇಕು ಅಂತೇಳಿ ನೇರವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೊಂದು ತರಬೇತಿ ಬೇಕಾಗ್ತದೆ, ಅದ್ರ ಬಗ್ಗೆ ತಿಳ್ಕೊಬೇಕಾಗ್ತದೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಂಗ್ರಹಣೆ ಮಾಡ್ಕೋಬೇಕಾಗ್ತದೆ, ಅದನ್ನೆಲ್ಲ ನೀವು ಹೆಂಗ್ ಮಾಡಿದ್ರಿ, ಎಲ್ಲಿ ತರಬೇತಿ ತಗೊಂಡ್ರಿ? ಸರ್ ನಾವು ಹಂಪಿ ಬಸವೇಶ್ವರ ರೇಷ್ಮೆ ಕೃಷಿಯಿಂದ ಒಂದು ಸಂಘ ಮಾಡ್ಕೊಂಡಿ ಸರ್ ನಾವು. ಅದು ಇಲ್ಲಿ ಡೋಣಾಪುರ ಹತ್ರ ಇದೆ ಸರ್. ಆ ಮಯಾಡ್ ಕಂಪ್ನಿಯಿಂದ ಅವ್ರು ಏನ್ ಮಾಡಿದೆ ಸರ್, ಒಂದ್ಸಲ ವಿಸಿಟ್ ಕೊಟ್ಟಾಗ ನಾವು ಒಂದು 11 ಜನ ಪ್ರತಿನಿಧಿಗಳಲ್ಲಿ ನಾನೇ ಫಸ್ಟ್ ಪ್ರತಿನಿಧಿ, ಸೆಕೆಂಡ್ ಬಸವರಾಜರಾಗಿದ್ದೆ ಸರ್ ಆ ಸಂಘಕ್ಕೆ, ಹಂಪೆ ಬಸವೇಶ್ವರ ಕೃಷಿ ಆಸಕ್ತಿ ಗುಂಪಿನಲ್ಲಿ ನಾನು ಫಸ್ಟ್ ಪ್ರತಿನಿಧಿ, ಬಸವರಾಜ ಸೆಕೆಂಡ್ ಪ್ರತಿನಿಧಿ. ನಾವು ಅದಕ್ಕೆ ಅಂದಾಗ ಒಂದು ಹತ್ರ ತುಮಕೂರು ಆ ಕಡೆ ಒಂದು ಅವರು ನಮ್ಮ ಪ್ರತಿನಿಧಿಗಳು ಎಲ್ಲ ಸಂಘದಿಂದ ಪ್ರತಿನಿಧಿ ಫಸ್ಟ್, ಫಸ್ಟ್ ಪ್ರತಿನಿಧಿ ಸೆಕೆಂಡ್, ಒಂದು 10 ಗುಂಪಿನಿಂದ ನಮ್ಮನ್ನು ಟೂರ್ ಕರ್ಕೊಂಡು ಹೋಗಿದ್ರು ಸರ್. ಟೂರ್ ಕರ್ಕೊಂಡು ಹೋದಾಗ ಅಲ್ಲಿ ಅದು ರೇಷ್ಮೆ ಬೆಳೆವರಿ ಹೆಂಗೆ ಇಳುವರಿ, ಅಲ್ಲಿ ಮೆಥಡ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಇಲ್ಲ. ನಾವು 4 ಅಡಿ ಹಾಕಿದ್ವಿ ಅಲ್ಲಿ, 12 ಅಡಿ ಹಾಕಿದ್ದಾರೆ ಸರ್. ಅಲ್ಲಿ ತುಮಕೂರು ಜಿಲ್ಲಾ ಬರಗೂರು ಹತ್ರ ಹೋಗಿದ್ವಿ ಸರ್. ನಾವು ಬರಗೂರು ಹತ್ರ ಹೋದಾಗ ಅವರು ಬೆದ್ಲಿಗೆ ರೇಷ್ಮೆ ಬೆಳೀತಿದ್ದಾರೆ ಸರ್, ನೀರಾವರಿನೇ ಬೇಕಿಲ್ಲ ಅವಾಗ. ಬೆದ್ಲಿ ಹೆಂಗ್ ರೇಷ್ಮೆ ಬೆಳೀತಾರಪ್ಪ ಅಂದ್ರೆ 10 ಅಡಿ ಗ್ಯಾಪ್ ಸರ್, 10 ಅಡಿ ಗ್ಯಾಪ್ ಮಾಡಿ ಕನಿಷ್ಠ ಒಂದು 8 ಅಡಿ ಕುಣಿ ಹೊಡಿಸಿ, ಕುಣಿ ತುಂಬ ಒಂದು ಬೇವಿನ ತೊಪ್ಪಲು ಯಾವುದೋ ಒಂದು ಕಸ ಕಡ್ಡಿ ಹಾಕಿ ಅದರಲ್ಲಿ ಸಾವಯವ ಗೊಬ್ಬರ ಮಾಡಿ ಅದ್ರ ರೇಷ್ಮೆ ಕಡ್ಡಿ ಇಟ್ಟು ನರ್ಸರಿ ಮಾಡ್ತಾರೆ ಸರ್. ನರ್ಸರಿ ಮಾಡಿ ಆದ ತಕ್ಷಣ ಒಂದು ಕಟಿಂಗ್ ಆದ ತಕ್ಷಣ ಎಲ್ಲ ಕವಲುಗಳನ್ನೆಲ್ಲ ಹಿಂಗೆ ಆ ಕಡೆ ಈ ಕಡೆ ಎಲ್ಲ ಬೊಗ್ಗಿಸಿ ಕೆಳ ಕಟ್ಟಿಬಿಡ್ತಾರೆ ಸರ್. ಕಟ್ಟಿದಾಗ ಆ ಸ್ವಲ್ಪ ಚಿಕ್ಕಿತ್ತಂದ್ರೆ ಕವಲು ಬಿಟ್ಬಿಡ್ತಾರೆ. ಅದರಿಂದ ಅವರಿಗೆ ಒಂದು ಬುಡದಲ್ಲಿ ಕೋಯಿದ್ರೆ 5 ಮಟ್ಟೆ ಮೇಲೆ ಸೊಪ್ಪು ಸಿಗ್ತದೆ, ಯಾಕಂದ್ರೆ ಅಂತರ ದೂರ ಇರ್ತದಲ್ಲ. ಅಂತರ ದೂರ ಇರೋದ್ರಿಂದ ರೇಷ್ಮೆಗೆ ಅನುಕೂಲ ಆಗ್ತದೆ, ಸೊಪ್ಪು ಹಣ್ಣತ್ತಲ್ಲ, ಆ ಗಾಳಿ ಬೆಳಕು ಹೆಚ್ಚಾಗಿ ಬೇಕಾಗ್ತದಲ್ಲ, ಗಾಳಿ ಬೆಳಕು ಹೆಚ್ಚಾಗಿ ಬೇಕಾದಾಗ ಅದು ಸಸ್ಯ ಫುಲ್ ಡೆವಲಪ್ ಆಗಿ ಚೆನ್ನಾಗಿ ಬರ್ತದೆ ಸೊಪ್ಪು. ಆ ಒಂದು ಪದ್ಧತಿ ಅಲ್ಲಿ ನೋಡ್ಬಂದು ನಾವು ಅದೇ ಪದ್ಧತಿನ ಅನುಸರಿಸಿದ್ವಿ ಸರ್. ನಮ್ಮ ಹೊಲದಲ್ಲಿ ನಾವು 6 ನೋಡಿದಾಗ ನಾವು 4 ಹಾಕೊಂಡ್ವಿ ಸರ್. ನಾವು ಅದರಿಂದ ಸರ್ಕಾರದಿಂದ ಸೌಲಭ್ಯ ಕೊಟ್ಟರು, ನಮ್ಗೆ ಅದರಿಂದ ಅನುಭವ ಚೆನ್ನಾಗಾಯ್ತು ಸರ್. ನಮಗೆ ಅದರಲ್ಲಿ ಪರ್ಸೆಂಟೇಜ್ ಚೆನ್ನಾಗಿ ಬಂತು, ಹಂಗಾಗಿ ಲೇಬರ್ನು ಕಡಿಮೆ ಆಯಿತು. ಆರು ಆರು ಮಾಡಿದ್ರೆ ಟ್ರ್ಯಾಕ್ಟ್ರ್ ಸ್ಟ್ರೇಟ್ ನೇರವಾಗಿ ಟ್ರ್ಯಾಕ್ಟ್ರನ್ನು ಓಡಿಸ್ಬೋದು, ಕುಂಟೆ ರಂಟೆ ಟ್ರ್ಯಾಕ್ಟ್ರನ್ನು ಓಡಿಸ್ಬೋದು ಸರ್. ಹಂಗಾಗಿ ಅಲ್ಲಿಂದ ನಮಗೆ ಲಾಭ ಸರ್, ನೋಡ್ಕೊಂಬಂದು ಬರಗೂರ ಹತ್ರ ಹೋಗಿ ನೋಡ್ಕೊಂಬಂದಿದ್ದೀವಿ ಸರ್ ನಾವು. ಆಮೇಲೆ ರೇಷ್ಮೆ ಕೃಷಿ ಅಂತಂದರೆ ನಿರಂತರವಾಗಿ ಅದ್ರ ಬಗ್ಗೆ ನೀವು ತಿಳ್ಕೊತಾ ಇರಬೇಕಾಗತ್ತೆ, ಅದ್ರ ಜೊತೆಗೆ ಮಾರುಕಟ್ಟೆ ಬಗ್ಗೆ ತಿಳ್ಕೊತಾ ಇರಬೇಕಾಗತ್ತೆ, ಅದ್ರ ಜೊತೆಗೆ ನಿರಂತರವಾಗಿ ನಿರ್ವಹಣೆ ಮಾಡಬೇಕಾಗ್ತದೆ. ಯಾವ ಥರ ನಿರ್ವಹಣೆ ಮಾಡ್ತಾ ಇದ್ದೀರಿ ಸರ್? ನಮಗೆ ಸ್ವಲ್ಪ ಮಾರ್ಕೆಟಿಂಗ್ ಬಗ್ಗೆ ಅಂದರೆ ನಮಗೆ ನೀ ಸ್ವಲ್ಪ ರಾಮನಗರ ಅಂದರೆ ಲಾಂಗ್ ಆಗ್ತದೆ ಸರ್ ನಮಗೆ, ಯಾಕೆಂದರೆ ನಾವು ಬಳ್ಳಾರಿ ಡಿಸ್ಟಿಕ್ನವರು, ರಾಮನಗರಕ್ಕೆ ಹೋಗೋದ್ರೆ ಭಾಳ ಕಷ್ಟ. ಈ ನಮಗೆ ಬಸ್ ಕನ್ವೀನಿಯಂಟ್ ಇರೋಲ್ಲ, ಅಲ್ಲಿ ಹೋದ ತಕ್ಷಣ ಯಾವ ಹಾಕೋಣ ಜಾಲರ ಇರೋಲ್ಲ. ಹಂಗಾಗಿ ನಾವೇ ಮಾಡಿದ್ವಿ, ನಾವೆಲ್ಲ ಸರ್ ಕಾಂಟ್ಯಾಕ್ಟ್ ಮಾಡ್ಕೊಂಡಾಗ ಅವ್ರೇನು ಮಾಡಿದರು, ಕೂಡ್ಲಿಗಿನ ಸುಧೀರ್ ಸಾರು ಮಾರ್ಕೆಟ್ ಕೂಡ್ಲಿಂಗ್ಲೇ ಮಾರ್ಕೆಟ್ ಐತೆ, ಇಲ್ಲಿಂದ ಗಂಡುಮಕ್ಳನ್ನು ಅಲ್ಲಿನೇ ಮದುವೆ ಮಾಡಿಬಿಟ್ರು. ಕನ್ಯಾ ರಾಮನಗರದ್ದು, ಗಂಡು ಕೂಡ್ಲಿಗರು, ಇಲ್ಲೇ ಏನೋ ಬಂದಿದ್ರೆ ಇರ್ತಾರೇನೋ. ಇಲ್ಲಿ ಬಂದು ಕೂಡ್ಲಿಗಳು ನಾಲ್ಕೈದು ವರ್ಷ ಆಯ್ತು ಸರ್. ಆ ನಾಲ್ಕೈದು ವರ್ಷ ಅವರು ರೇಷ್ಮೆಗೆ ಏನೇನು ಮೆಟೀರಿಯಲ್ಸ್ ಬೇಕು ಎಲ್ಲ ತಗೊಂಡು ಎಲ್ಲ ಮಾಡಿ ನೋಡಿದ್ರು ಸರ್. ಅವರು ಯಾಕೆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ, ಅವ್ರು ಹೆಂಡತಿ ಸಮೇತ ಕರ್ಕೊಂಡು ರಾಮನಗರಕ್ಕೆ ಹೋಗಿಬಿಟ್ರು ಸರ್. ಹಂಗಾಗಿ ಬೀಜಕೇರಿಯಲ್ಲಿತ್ತು ಫಸ್ಟ್, ಆ ಬೀಜಕೇರಿ ಕೂಡ್ಲಿಗಲ್ಲಿತ್ತು. ಅವರು ಬೀಜಕೇರಿಯವರು, ಅವ್ರಿಗೂ ಅವರು ಅಲ್ಲಿ ನೀರಿನ ಭಾಗ ಕಡಿಮೆ ಆಯಿತು, ನೀರು ಹೋಗ್ಬಿಟ್ಟು ಸರ್. ಅವರು ಅದು ಮತ್ತೆ ರಾಮನಗರಕ್ಕೆ ಅಲ್ಲಿ ಹೋಗ್ಬಿಟ್ರು ಸರ್ ಅವರು. ಹಂಗಾಗಿ ಸ್ವಲ್ಪ ನಮಗೆ ಈ ರೇಷ್ಮೆದು ಹೋಗೋದು ಬರೋದು ಸ್ವಲ್ಪ ಲಾಂಗ್ ಆಗಿದೆ ಸರ್. ನಮಗೆ ಮಾರುಕಟ್ಟೆ ತುಂಬಾ ದೂರ, ತುಂಬಾ ದೂರ ಆಗಿದೆ ಸರ್. ಈಗ ರಾಣೆಬೆನ್ನೂರಲ್ಲಿ ಮಾಡಿದ್ರಂತ ಸರ್, ಈಗ ರಾಣೆಬೆನ್ನೂರು ರಾಮನಗರಕ್ಕಿಂತ ರಾಣೆಬೆನ್ನೂರು ಸ್ವಲ್ಪ ನೀರು ನಂಗೆ ಕಾಣ್ತು ಸರ್ ನಮಗೆ. ಇನ್ನು ಹೋಗಿಲ್ಲ ಈ ಅಂದ್ರೆ ಅಲ್ಲಿ ರಾಮನಗರ ಮಾರ್ಕೆಟ್ನಲ್ಲಿ ನಾವು ರೈತರೆಲ್ಲ ಚರ್ಚೆ ಮಾಡ್ಕೊಂಡಾಗ ರಾಣೆಬೆನ್ನೂರಲ್ಲಾಗಿದೆ, ಅಲ್ಲೇ ಹೋಗೋದು ಉತ್ತಮ ಅಂತಾಗಲ್ಲ ಅಂದ್ಕೊಂಡು ಸರ್ ನೆಕ್ಸ್ಟ್ ಬೆಳೆ ಬಂದಾಗ ಮತ್ತೆ ರಾಣೆಬೆನ್ನೂರು ಹೋಗ್ಬೇಕು ಸರ್. ನೋಡು ಹೇಗೆ ಮಾರುಕಟ್ಟೆಯಲ್ಲಿ ನಿರ್ವಹಣೆ ಆಗ್ತದೆ, ಬೆಲೆಗೆ ಯಾವ ಥರ ನಿರ್ಧಾರ ಆಗುತ್ತೆ? ಬೆಲೆಯಲ್ಲಿ ರಾಮನಗರ ಮಾರುಕಟ್ಟೆಯಲ್ಲಿ ಉತ್ತಮ ಗೂಡು ಬೆಳವಣಿಗೆ ಚೆನ್ನಾಗಿತ್ತಪ್ಪ ಅಂದರೆ, ಕ್ವಾಲಿಟಿ ಇತ್ತಪ್ಪ ಅಂದರೆ ಅದನ್ನು ಬಿತ್ತನೆ ಗೂಡು ತಗೊಂಡೋಗ್ತಾರೆ ಸರ್. ಅಲ್ಲಿ ರಾಮನಗರ ಮಾರ್ಕೆಟ್ನಲ್ಲಿ ನಾವು ಅವ್ರಿಗೆ ಕೊಡ್ತಕ್ಕಂಥ ಮರಿನ ನಮಗೆ ಕೊಟ್ಟು ನಾವೇ ಬೆಳೆದಂಥ ಗೂಡನ್ನ ಅವರೇ ಬಿತ್ತನೆ ಗೂಡಿ ತಗೊಂಡೋಗ್ತಾರೆ ಸರ್. ಬಿತ್ತನೆ ಗೂಡು ತಗೊಂಡು ಹೋಗಿ ಅದನ್ನು ಒಂದು ಇಂದು ಎ ಸಿ ಹತ್ರ ತಗೊಂಡಿಟ್ಟು ಆ ಚಿಟ್ಟೆ ಹೊರಗೆ ಬಂದ ತಕ್ಷಣ ಹೆಣ್ಣು ಗಂಡು ಕ್ರಾಸ್ ಮಾಡಿ ಒಂದು ಬಳೆ ರಿಂಗ್ ರೌಂಡ್ ಟೈಪ್ ಇರ್ತದೆ ಸರ್. ಆ ಬಳೆ ರಿಂಗ್ನಲ್ಲಿ ಆ ಕ್ರಾಸ್ ಮಾಡಿ ಹೆಣ್ಣು ಗೊಪ್ಪಿನಲ್ಲಿ ಆ ರಿಂಗ್ನಾಗ ಹಾಕಿದಾಗ ಅದು ಒಂದು ಮೊಟ್ಟೆ ಇರ್ತದೆ ಸರ್. ಅದು ಆ ಟೈಪ್ ಮಾಡ್ಕೊಂಡು ಅವ್ರು ಮೊಟ್ಟೆ ತಯಾರು ಮಾಡಿ ಗ್ರಾನೇಜ್ನಲ್ಲಿ ಇಟ್ಟು ಮತ್ತು ರೈತರು ನಮಗೆ ಕೊಡ್ತಾರೆ ಸರ್. ಆಮೇಲೆ ನಿಮ್ಮ ಭಾಗದ ಗುಡಿಗೆ ಯಾವ ಥರ ಬೇಡಿಕೆ ಇದೆ ಅಂತ? ನಮ್ಮ ಕೂಡ್ಲಿಗೆ, ನಮ್ಮ ಕರ್ನಾಟಕದಲ್ಲಿ ಕೂಡ್ಲಿಗೆ ಭಾಗದ ಗೂಡು ಅಂದರೆ ರೇಟ್ 30-40 ರೂಪಾಯಿ ಎಕ್ಸ್ಟ್ರಾ ಜಂಪ್ ಇರ್ತದೆ ಸರ್. ಉದಾಹರಣೆ ಯಾಕಂದರೆ ನಮ್ಮ ಕೂಡ್ಲಿಗೆ ತಾಲೂಕಿನಲ್ಲಿ ಸ್ವಲ್ಪ ಮರುಭೂಮಿ ಗರಸ್ ಭೂಮಿ ಬರ್ತದೆ ಸರ್. ಹಂಗಾಗಿ ದಾರ ನೂಲು ಹೆಚ್ಚಿಗೆ ಇರ್ತದೆ ಸರ್. ಅದರಲ್ಲಿ ನೂಲು ಹೆಚ್ಚಿಗೆ ಇರ್ತದೆ, ವೇಟ್ನೂ ಚೆನ್ನಾಗಿ ಬರ್ತದೆ, ಸೊಪ್ಪು ಕ್ವಾಲಿಟಿ ಚೆನ್ನಾಗಿರ್ತದೆ ಸರ್. ಹಂಗಾಗಿ ನಮ್ಮ ಕೂಡ್ಲಿಗೆ ತಾಲೂಕು ಗೂಡನ್ನ ಲೈಕ್ ಮಾಡ್ತಿದ್ದಾರೆ ಸರ್. ಮತ್ತು ಹೊಸಪೇಟೆ ಭಾಗದ್ದು ಹಾಕೊಂಡ್ಬರ್ತಾರೆ, ಕಂಪ್ಲಿ ಭಾಗದ್ದು ಹಾಕೊಂಡ್ಬರ್ತಾರೆ, ಅಗರಬೊಮ್ಮಳಿ ಭಾಗದ್ದು ಹಾಕೊಂಡ್ಬರ್ತಾರೆ. ಆದ್ರೂ ಅವ್ರು ಕೂಡ್ಲಿಗೆ ಅಂತ ತಕ್ಷಣನೇ ಅವ್ರಿಗೆ ಸ್ವಲ್ಪ ಆ ಒಂದು ಗೂಡಿಗೆ ಬಂದೆಲ್ಲರೂ ಆಕರ್ಷಣೆ ಮಾಡ್ಕೊಂತಾರೆ. ಅಂದ್ರೆ ಕೂಡ್ಲಿಯ ಹವಾಮಾನ, ಅಲ್ಲಿಯ ಉಷ್ಣಾಂಶ ಎಲ್ಲಾನು ನಿಮ್ಮ ರೇಷ್ಮೆ ಕೃಷಿಗೆ ಬಹಳ ಬೆಂಬಲ ಕೊಡ್ತಾ ಇದೆ, ಅನುಕೂಲ ಕೊಡ್ತಾ ಇದೆ ಸರ್. ಇದ್ರ ಜೊತೆಗೆ ನಿಮ್ಮ ಈ ಕೂಡ್ಲಿಗೆ ತಾಲೂಕಿನಲ್ಲಿ ಸುಮಾರು ಎಷ್ಟು ಜನ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಅಂತೀರಿ? ನಮ್ಮ ಕೂಡ್ಲಿಗೆ ತಾಲೂಕಿನಲ್ಲಿ ಫಸ್ಟ್ ಅಂದ್ರೆ ನಿಂಬಳಿಗೆ ಇದೆ. ಆ ನಿಂಬಳಿಗೆಯಿಂದ ಕನಿಷ್ಠ ಅಲ್ಲಿ ಮನೆಗೆ ಒಬ್ಬರು ರೇಷ್ಮೆ ಹಾಕಿದ್ರಿ ಸರ್ ಫಸ್ಟ್. ಅಲ್ಲಿ ಆಗದಾಗ ಅವಾಗೆಲ್ಲ ಅಟ್ಟ ಇದ್ದಿಲ್ಲ, ನಾವು ರೇಷ್ಮೆ ತಟ್ಟೆ ಆಗ್ಬಿಡ್ತೇವೆ ಸರ್, ರೌಂಡ್ ಟೈಪು. ಅದರಲ್ಲಿ ಸಾಕಾಣಿಕೆ ಮಾಡಿದ್ವಿ ಫಸ್ಟ್. ಅದರಲ್ಲಿ ಸಾಕಾಣಿಕೆ ಮಾಡ್ಕೊಂಡು ತಿರುಗ ಆಮೇಲೆ ಈ ಕಂಪ್ಯೂಟರ್ ಚೇಂಜ್ ಆದಂಗೆಲ್ಲ ಆ ರೇಷ್ಮೆ ವಲಯ ಅಧಿಕಾರಿಗಳು ಬಂದು ಈ ರೀತಿ ಎಲ್ಲ ಮಾಡೋದನ್ನ ನೀವು ಈ ರೀತಿ ಅಟ್ಟ ಮಾಡ್ಕೊಳ್ರಿ, ಅದಕ್ಕೆ ಸೌಲಭ್ಯ ಸರ್ಕಾರ ಸೌಲಭ್ಯ ಕೊಡಿಸ್ತೀವಿ ನಾವು. 51 ಉದ್ದ 24 ಬಗ್ಲ, ಅದಕ್ಕೂ 2011 ಇಸ್ವಿಯಲ್ಲಿ 2 ಲಕ್ಷ, 23 ಬಗ್ಲ 33 ಉದ್ದಕ್ಕೆ 53,000 ರೂಪಾಯಿ ಸಬ್ಸಿಡಿ ಕೊಡ್ತು ಅಂತ ಹೇಳಿದ್ರು. ಅವಾಗ ನಾವು 2011 ಇಸ್ವಿಯಲ್ಲಿ ನಾವು ಒಂದು ಬಿಲ್ಡಿಂಗ್ ಮಾಡಿದ್ವಿ ಸರ್, ನಾವು ಅದೇ ಅಟ್ಟನ ಮಾಡ್ಕೊಂಡ್ವಿ. ಈ ತಟ್ಟೆ ಅದು ಲೇಬರ್ ಭಾಳ ತೊಂದರೆಯಿಂದ ಕಟ್ ಮಾಡಬೇಕು, ಮತ್ತೆ ಅದನ್ನ ಹಾಕ್ಬೇಕು, ಮತ್ತೆ ಅದನ್ನ ತೆಗೆದು ಮತ್ತೆ ಹೊರಗಡೆಗೆ ಹಾಕ್ಬೇಕು, ಆ ಒಂದು ದೃಷ್ಟಿಯಿಂದ ಇದಾಗೋದು ಬೇಡ. ವಲಯ ಅಧಿಕಾರಿಗಳು ಬಂದು ಅವ್ರು ನಮ್ಗೆ ಈ ರೀತಿ ಮಾಡ್ಕೊಳ್ರಿ, ಈ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ, ಕಡಿಮೆ ಖರ್ಚಿನಿಂದ ನೀವು ಹೆಚ್ಚು ಅಮೌಂಟ್ ಬೆಳಿಬೋದು ಅಂತ ನಾವು ಅಟ್ಟ ಮಾಡ್ಕೊಂಡಿವಿ ಸರ್. ಅಟ್ಟ ಮಾಡ್ಕೊಂಡಾಗ ಬೆಳಿಗ್ಗೆ ತಕ್ಷಣ ಕೊಯ್ಕೊಂಡು ಬಂದು ಒಂದು 300 ಮಟ್ಟಿ ಒಂದು 3 ಆಗ್ಬಿಟ್ರೆ ಆರಾಮಿಗೆ 8 ದಿನ ಕೆಲಸ, 4 ಜನ ಇರೋದು ತಕ್ಷಣ 3 ಆಗ್ಬಿಟ್ರೆ 8 ದಿನ ಒಂದಿಬ್ಬರು ಸೊಪ್ಪು ಕೊಯ್ಕೊಂಡ್ಬಂದು ಆಗ್ದಂಗೆಲ್ಲ ಒಬ್ರು ಅಟ್ಟ ಕ್ಲೀನಾಗಿ ನಿಂತ್ಕೊಂಡಂಗೆ ಹಾಕೊಂಡು ಬಂದ್ಬಿಟ್ಟು ಸರ್. ಇನ್ನು ಮಲ್ಲಿಕಾರ್ಜುನ್ ಈ ಒಣ ಬೇಸಾಯದ ಕೃಷಿಕರು ಹೆಚ್ಚಾಗಿ ಅವರು ಮಳೆ ಮೇಲೆ ಹೆಚ್ಚು ಅವಲಂಬನಾಗಿರ್ತಾರೆ. ಅಂತವರು ಈ ಉಪಕಸುಬಾಗಿ ಈ ರೇಷ್ಮೆ ಕೃಷಿ ಮಾಡೋದು ಅಥವಾ ಹೈನುಗಾರಿಕೆ ಮಾಡೋದು ಇದೆಲ್ಲ ಎಷ್ಟು ಮುಖ್ಯ ಅಂತೀರಿ? ಈಗಾಗಲೇ ಈ ಉಪಕಸುಬಾಗಿ ರೇಷ್ಮೆ ಕೃಷಿ ಮಾಡ್ತಾ ಇದ್ರಿ 2000 ಇಸ್ವಿಯಿಂದ, ಇದರಿಂದ ಆರ್ಥಿಕವಾಗಿ ನಿಮ್ಗೆ ಎಷ್ಟು ಅನುಕೂಲ ಆಯ್ತು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಸಾಧ್ಯ ಇದೆಯಾ ಸರ್? ಈಗ ಒಣ ಬೇಸಾಯ ಮಾಡೋದು ರೇಷ್ಮೆ ಒಣ ಬೇಸಾಯ ಮಾಡೋದು ಕಂಪೇರ್ ಮಾಡಿದಾಗ ರೇಷ್ಮೆಗೂ ಕಂಪೇರ್ ಮಾಡಿದಾಗ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಈ ಒಣ ಬೇಸಾಯ ಮಾಡಿದಾಗ ಈಗ ನಾವು ಶೇಂಗಾ ಇಳುವರಿ ಮಾಡಿವಂದ್ರೆ ಈಗ 4 ತಿಂಗಳು ಕಾಯ್ಬೇಕು ಸರ್. ಈಗ ಜೋಳ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಎನಿ ಒನ್ ಇದರಲ್ಲಿ ಸಾವಯವ ಮಾಡೋದ್ರಲ್ಲಿ ಯಾವುದೇ ಒಂದು ರೀತಿಯಾಗಿದ್ರು 4 ತಿಂಗಳು ವೇಟ್ ಮಾಡ್ಬೇಕು ಸರ್. ಒಂದು ಬೆಳೆ ಬರೋ ಅಷ್ಟಕ್ಕೆ 4 ತಿಂಗಳು ಬೇಕು. ಅದರಲ್ಲಿ 4 ತಿಂಗಳು ಬೇಕಾಗಿದಾಗ ವರ್ಷ ಬೀಜ ತರಬೇಕು, ಊರ್ಬೇಕು, ಅದನ್ನ ಎಡೆ ಹೊಡಿಬೇಕು, ಕುಂಟೆ ಹೊಡಿಬೇಕು, ಕಟಾವು ಮಾಡಬೇಕು ವರ್ಷ, ಮತ್ತೆ ಅದೇ ರೀತಿ ಅದೇ ಸೇಮ್ ಪ್ರೊಸೀಜರ್. ಆದ್ರೆ ಅದ್ರ ಜೊತೆಗೆ ಮಳೆನೂ ಬರಬೇಕು, ಮಳೆನೂ ಬರಬೇಕು, ಸೇಮ್ ಪ್ರೊಸೀಜರ್. ವರ್ಷ ಬೀಜ ತರಬೇಕು, ರಂಟಿ ಹೊಡಿಬೇಕು, ಕುಂಟೆ ಹೊಡಿಬೇಕು, ಬೀಜ ತರಬೇಕು, ನಾಟಿ ಮಾಡಬೇಕು, ಕಳೆ ತೆಗಿಬೇಕು, ಕೊಯ್ಬೇಕು, ಮತ್ತೆ ಜಿನ್ ಹೊಡಿಸ್ಬೇಕು. ಇದಕ್ಕೆ ರೇಷ್ಮೆ ಕಂಪೇರ್ ಮಾಡಿದಾಗ ಒಂದ್ಸಲ ರೇಷ್ಮೆ ಕಡ್ಡಿ ನಾಟಿ ಮಾಡಿದಾಗ 20 ವರ್ಷ ಅಂತ ಹೆಂಗಿಲ್ಲ ಸರ್. ಹಂಗಾಗಿ ರೇಷ್ಮೆಯಿಂದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ರೇಷ್ಮೆ ತಿಂಗಳ ತಿಂಗಳ ಬೆಳೆ. ಈ 4 ತಿಂಗಳ ಬೆಳೆಗೆ ಕಂಪೇರ್ ಮಾಡಿದಾಗ, ತಿಂಗಳ ಬೆಳೆ ಕಂಪೇರ್ ಮಾಡಿದಾಗ ಲಾಟ್ ಆಫ್ ಡಿಫ್ರೆನ್ಸ್. ಅಂದ್ರೆ ಆರ್ಥಿಕವಾಗಿ ನಿಮ್ಗೆ, ಆರ್ಥಿಕವಾಗಿ ನಮಗೆ ಸ್ವಲ್ಪ ಬಹಳ ಅನುಕೂಲ ಆಗ್ತದೆ ಸರ್ ರೇಷ್ಮೆ ನಮಗೆ. ಅದರಲ್ಲಿ 4 ತಿಂಗಳು ಅಂದ್ರೆ ಮಳೆಗಾಲ ಕೆಲವು ಮಳೆ ಬರ್ತವೆ, ಕೆಲವು ಮಳೆ ಬರಲ್ಲ ಸರ್. ಅದೇ ಮಳೆಗಾಲ ಅವಲಂಬನ ಮಾಡ್ಕೊಂಡು ರೈತರು ಸಾಲ ಮಾಡಿರ್ತಾರೆ, ಇಲ್ಲಪ್ಪ ನಾನು ಸೇಗಂ ಬಂದ ತಕ್ಷಣ ನಿಮ್ಗೆ ಕೊಡ್ತಪ್ಪ ದುಡ್ಡು, ಮಳೆ ಬರಲಿಲ್ಲ ಸರ್ ಮತ್ತೆ ಅವ್ರು ಕೊಡೋದ್ ಏನ್ ಕೊಡ್ಬೇಕು. ಅದರಿಂದ ರೇಷ್ಮೆನ ಉತ್ತಮ ಅಂದ್ರೆ ಒಂದು ಉಪಕಸುಬಾಗಿ ಒಂದು ಇರಬೇಕಾಗ್ತದೆ. ನಾವು ಒಂದು ಇರಬೇಕಾಗ್ತದೆ ಸರ್ ರೇಷ್ಮೆ. ನಾವು ಬರೀ ನಮ್ಮ ಬೇಸಾಯದ ಭೂಮಿ ಮೇಲೆ ನಿರ್ಭರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀರಾವರಿ ಅಷ್ಟೇ ಇರೋರು ಹೆಂಗಾದ್ರೂ 12 ತಿಂಗಳು ಏನಾದ್ರೂ ಬೆಳೆ ತೆಗಿತಾ ಇರಬಹುದು, ಆದ್ರೆ ಮಳೆ ಮೇಲೆ ಅವಲಂಬನ ಇರೋದಕ್ಕೆ ಉಪಕಸುಬು ಬಹಳ ಮುಖ್ಯ ಅಂತ. ಅದಕ್ಕೆ 3 ವರ್ಷ ಮಳೆಗಾಲ ಇಲ್ಲದಕ್ಕೆ ನಮ್ಮ ಭಾಗದ ರೈತರು ಚಿಕ್ಕಮಂಗ್ಳೂರು ಕಾಪಿ ಎಸ್ಟೇಟ್ ಎಲ್ಲರೂ ವಲಸೆ ಹೋಗ್ಬಿಟ್ರೆ ಸರ್, ಅವರು ಎಲ್ಲ ವಲಸೆ ಹೋಗ್ಬಿಟ್ರೆ ಸರ್. ಈಗ ಮತ್ತೆ ಯುಗಾದಿ ಹಬ್ಬ ಅಲ್ಲಿ ಈಗ ಶೇಂಗಾ ಸೀಸನ್ ಮುಗಿಸ್ಕೊಂಡು ವಲಸೆ ಹೋಗಿ ಯುಗಾದಿ ಹಬ್ಬ ಬರ್ತಾರೆ ಸರ್. ಯುಗಾದಿ ಹಬ್ಬ ಬಂದ ತಕ್ಷಣ ಮತ್ತೆ ಅವ್ರು ಇಲ್ಲಿ ನೆಲೆ ಹುರ್ಕೊಂಡು ನೆಕ್ಸ್ಟ್ ಮತ್ತೆ ಯಾವ ರೀತಿ ಮುಂಗಾರಿಗೆ ಅವರು ತಯಾರಾಗ್ತಾರೆ ಸರ್. ಇದರ ಜೊತೆಗೆ ಕುರಿ ಸಾಕಣೆ ಕೂಡ ತಾವು ಮಾಡ್ಕೊಂಡು? ಹೌದು ಸರ್, ನಾವು ಕುರಿ ಸಾಕಣೆ. ಅದರ ಅನುಭವ ಹೇಗೆ? ಅದು ಕುರಿ ಸಾಕಾಣಿಕೆ ಅಂದ್ರೆ ಈಗ ಸರ್ವಸಾಮಾನ್ಯ ನಮ್ಮ ಒಂದು ಕುರಿ ವಿಚಾರದ ಹೈನುಗಾರಿಕೆ ವಿಚಾರದಲ್ಲಿ ಸಾಕಷ್ಟು ಅನುಭವ ಇದೆ ಸರ್. ಯಾಕಂದ್ರೆ ನಮ್ಮ ಕುರಿಯಿಂದನ ನಮ್ಮ ಜೀವನ. ಕುರಿ ಇರೋದಕ್ಕೆ ನಾವು ಬೋರ್ ಹಾಕ್ಸ್ಕೊಂಡ್ವಿ, ಕುರಿ ಇಲ್ಲದ್ರೆ ನಾವು ಬೋರ್ ಹಾಸಕ್ ಆಗ್ತಾ ಇರಲಿಲ್ಲ. ಫಸ್ಟ್ಗೆ ಬಂಡವಾಳ ಬೇಕಲ್ಲ ಸರ್, ಏನೇ ಮಾಡಿದ್ರು ಹಾಕಕ್ ಬಂಡವಾಳ ಬೇಕು ಫಸ್ಟ್. ಬಂಡವಾಳ ಇನ್ವೆಸ್ಟ್ ಮಾಡಿದ್ರೆ ಮುಂದೇನಾಗಲಿ ಒಂದು ನಾವು ಒಂದು ಸಾಧನೆ ಮಾಡ್ಬೋದಮ್ಮ ಒಂದು ಇರ್ತದೆ ಸರ್. ಕುರಿ ಅಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ಅದರಿಂದ ನಮಗೆ ಅದಕ್ಕೂ ಅಡ್ಜಸ್ಟ್ಮೆಂಟ್ ಚೆನ್ನಾಗಿತ್ತು ಸರ್ ನಮಗೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕಪ್ಪ ಅಂದ್ರೆ ಈ ಬಳ್ಳಾರಿ ಈ ಹೋದ ವರ್ಷಕ್ಕೂ ಈ 3 ವರ್ಷ ಹೋದಾಗ ನಾವು ಮಳೆಗಾಲ ಚೆನ್ನಾಗಾಗಿತ್ತು, ಕೆಲವು ಭಾಗದ ರೈತರೆಲ್ಲ ಬೊಮ್ಮಘಟ್ಟ ಅಲ್ಲೆಲ್ಲ ಆ ಭಾಗದ ಜನಗಳೆಲ್ಲ ಅಲ್ಲೇ ಇದ್ರು. ಅವ ನಮ್ಗೇನು ಅನಿಸ್ಲಿಲ್ಲ, ಕಡಿಮೆ ಬಂಡವಾಳದಿಂದ ನಾವು ಕುರಿ ಮೇಯಿಸ್ಕೊಂಬಂದ್ಬಿಡಿ ಸರ್. ಅಲ್ಲಿ ಹೋದ್ರೂ 1 ಎಕರೆ ಕನಿಷ್ಠ ಅಂದ್ರೆ 1,500 ರೂಪಾಯಿ ದುಡ್ಡು ಕೊಟ್ಟು ಹತ್ತಿ ಹೊಲ ಬಿಳಿಜೋಳದ್ದು ಹೊಲ ಮೆಷಿನ್ ಗಿಡ ಎಲ್ಲ ಮೆಷಿನ್ ಬರ್ತಿದ್ವಿ. ಈ ಸಲ ಮಳೆಗಾಲ ಕಡಿಮೆ ಆಗಿರೋದ್ರಿಂದ 10,000 ಕುರಿ ಹೋಗಿರೋ ಜೊತೆಗೆ 20,000 ಕುರಿ ಹೋಗಿದೆ ಸರ್. ಅಲ್ಲಿ 5,000 ಆಗೋದು 10,000 ಆಗಿದೆ ಸರ್. ಹಂಗಾಗಿ ಸ್ವಲ್ಪ ನಮಗೆ ಸಲ ನಮಗೆ ಹೊರತು ಸರ್ ರೈತರಿಗೆ ಅಲ್ಲಿ ಹೈನುಗಾರಿಕೆ ಕುರಿ ಹೋಗಿರೋದಕ್ಕೆ ನಮಗೆ ಸ್ವಲ್ಪ ಬಹಳ ನಮ್ಗೆ ಮನಸ್ಸು ನೋವಾಗಿದೆ ಸರ್ ಬಳ್ಳಾರಿಯಲ್ಲಿ. ಒಟ್ಟಾರೆ ಈ ಎಲ್ಲ ಕುರಿ ಸಾಕಾಣಿಕೆ ಆಮೇಲೆ 27 ಎಕರೆ ಜಮೀನಿದೆ ಅಲ್ಲಿ ಕೂಡ ಬೇಸಾಯನೂ ಇದೆ, ಅದರ ಜೊತೆಗೆ ಮೂಲಭೂತವಾಗಿ ರೇಷ್ಮೆ ಕೃಷಿಯಿಂದ ಸಾಕಷ್ಟು ಲಾಭವನ್ನು ತಾವು ಕಂಡುಕೊಂಡಿದ್ದೀರಿ 17-18 ವರ್ಷಗಳಲ್ಲಿ. ಈ ಎಲ್ಲ ಕಾರಣಗಳಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ನಿಮ್ಮ ಕುಟುಂಬದಲ್ಲಿ ಆದ ಬದಲಾವಣೆಗಳು ಏನು ಅಂತೀರಿ? ಸರ್ ನಾವು 1994 ನಾನು BA ಪದವಿದಾರ ಸರ್. BA ಮುಗಿಸ್ಕೊಂಬಂದ ತಕ್ಷಣ ನಮ್ಮ ಮನೇಲಿ ನಾನು ಅವನ ಜಾಬ್ಗೆ ಹೋಗ್ತೀನಿ ಅಂತ ನಮ್ಮ ಅಪ್ಪಾಜಿ ನಮ್ಮಮ್ಮನ ರಿಕ್ವೆಸ್ಟ್ ಮಾಡ್ಕೊಂಡೆ. ಬೇಡಪ್ಪ, ಸಾಕಷ್ಟು ನಮ್ಮ ಮನೇಲೇ ಜಮೀನು ಇದೆ, ಕುರಿ ಇದೆ, ಮಾಡ್ಕೊಂಡು ಹೋಗು ಅಂದಾಗ ಸ್ವಲ್ಪ ನಮಗೆ ಅವಾಗ ನಮ್ಮ ಅಪ್ಪಾಜಿ ನಮಗೆ ಮುಂದೆ ಮಾರ್ಗದರ್ಶನ, ಬೇಡಪ್ಪ ನೀನು ಇದಕ್ಕೆ ಹೋಗಪ್ಪ ಅಂದ್ರೆ ನಾವು ಇದ್ಬಿಟ್ಟು ಎಜುಕೇಷನ್ಗೆ ಹೋಗ್ಬಿಡ್ತಿದ್ದೀವಿ ಸರ್. ಎಜುಕೇಷನ್ಗೆ ಹೋಗಿ ನಾವು ಆದ್ರೆ ಒಂದು ದೃಷ್ಟಿಯಿಂದ ನಾವು ಕುರಿ ಹೈನುಗಾರಿಕೆನ ಇದು ಮಾಡೋದ್ರಿಂದ ಈವನ್ ಎಂಪ್ಲಾಯೀಸ್ ಮಾಡೋದ್ರಷ್ಟು ನಾವು ಮಾಡಿದ್ದೀವಿ. ಆಗದ ಕೆಲಸ ನಾವು ಮಾಡಿ ತೋರಿಸಿದ್ವಿ, ಸಾಧನೆ ಮಾಡಿ ತೋರಿಸಿದ್ವಿ. ಆರ್ಥಿಕವಾಗಿ ಒಬ್ಬ ನೌಕರ ಮಾಡೋದಕ್ಕಿಂತ ಹೆಚ್ಚಾಗಿ ಕುರಿ ಮಾಡಿದ್ರಿ ಸರ್. ಈ ಒಂದು ಉದಾಹರಣೆ, ಫಸ್ಟ್ ಅವ್ರು ನಮ್ಮ ಅಪ್ಪಾಜಿ 3 ಅಣ್ಣ ತಮ್ಮಗಳು ನಮ್ಮ ಚಿಕ್ಕಪ್ಪರು ಎಂಪ್ಲಾಯೀಸು ಅರ್ಪಣಲ್ಲಿದ್ದಾರೆ. ಆದ್ರೂ ಅವ್ರಿಗೂ ನಮಗೆ ಕಂಪೇರ್ ಮಾಡಿದಾಗ ನಮ್ ಇದರಲ್ಲೇ ಸಾಧನೆ ಮಾಡಿದೀವಿ. ಹೆಂಗ್ ಸಾಧನೆ ಮಾಡಿದೀವಿ ಅಂತಂದ್ರೆ, ನಮ್ಮಪ್ಪರು ಕೊಟ್ಟಿದ್ದು 11 ಎಕರೆ ಜಮೀನು ಡಿವೈಡ್ ಆದಾಗ ನಾವು ಕೂಲಿ ತಗೊಂಡು ಅದೇ ಮತ್ತೆ 11 ಎಕರೆ ಮತ್ತೆ ಎಕ್ಸ್ಟ್ರಾ ತಗೊಂಡು ನಮ್ಮಿಬ್ಬರು ನಾನು ದೇವ್ ಮಾಡಿಕೊಟ್ಟು ದೇಶ ಮನೆ ಮಾಡಿ ಮೊನ್ನೆ 2 RCC ಮನೆ ಮಾಡಿ ಒಂದು ಕಣ ತಗೊಂಡು ಅದರಿಂದ ನಾವು ಸಾಧನೆ ಮಾಡಿ ತೋರಿಸಿ ಸರ್. ಅದರಲ್ಲಿ 2000 ISV ₹50,000 1 ಎಕರೆ, ಅದು ಚಿಕ್ಕ ಜೋಗಲಿ ಟು HN13 ಅಟ್ಯಾಚ್ ಆಗ್ತದೆ ಸರ್. ಅದು ಇವತ್ತಿನ ದಿನದಲ್ಲ ಕೋಟಿ ಕೊಟ್ಟರೆ ಸಿಗಲ್ಲ ಅಂತ ಭೂಮಿ. ಅದರಲ್ಲಿ 20 ದುಂಚ ಮರ ಇದಾವೆ, ಒಂದು 40 ಬೇವಿನ ಮರ ಇದಾವೆ, ಮತ್ತು ಬಾವಿ ಇದೆ ಸರ್ ಅದರಲ್ಲಿ. ಅದರಲ್ಲಿ ನಾವು ಅದನ್ನ ತಗೊಂಡದಕ್ಕೆ ಸ್ವಲ್ಪ ನಮ್ಗೆ ಹೆಲ್ಪ್ ಸರ್ ನಮಗೆ. ಅದರಲ್ಲಿ ಆ ಜಮೀನಲ್ಲಿ ನವೋದಯ ಕೋಚಿಂಗ್ ಮಕ್ಕಳಿಗೆ ಕೋಚಿಂಗ್ ಸೆಂಟರ್ಗೆ ಜಾಗ ಕೊಟ್ಟಿವಿ ಸರ್ ನಾವು. ಅವರು ಏನ್ ಮಾಡಿ, ಅವರು ಕುರುಗೋಡಿನಲ್ಲಿ ಒಂದು ಕೋಚಿಂಗು, ಇನ್ನೊಂದು ನಮ್ಮೂರಲ್ಲಿ ಜ್ಞಾನಜ್ಯೋತಿ ಕೋಚಿಂಗು. ಹಂಗಾಗಿ ಸ್ವಲ್ಪ ಅಲ್ಲಿ ನವೋದಯ ಟೀಚಿಂಗ್ ಚೆನ್ನಾಗಿರೋದ್ರಿಂದ ಅಲ್ಲಿ ಕೋಚಿಂಗ್ ಮಾಡ್ಕೊಂಡ್ರು. ನಮ್ಮ ಹೊಲದಲ್ಲಿ ಅವ್ರು ಕೊಟ್ಟಿ ಸರ್. ಅದರಿಂದ ನಮಗೆ ಸ್ವಲ್ಪ ಆ ಮಕ್ಳಿಗೆ ಅಲ್ಲಿ ಬಂದು ಕುಂತು ಮಕ್ಕಳು ಅವ್ರ ಮಕ್ಕಳ ಪೋಷಕರು ಈ ಜಾಗ ಕೊಡಿದ್ರು ಅವ್ರು ಬರ್ತಿದ್ರ ಅವನ ದೃಷ್ಟಿಯಿಂದ ನಾವು ಹಂಗೆ ಕೊಟ್ಟಿರೋದಕ್ಕೆ ಎಲ್ಲ ಒಂದು ಪೋಷಕರು ಬಂದಲ್ಲಿ ಕುಂತು ಊಟ ಮಾಡಿ ಹೋಗಿ ನಮ್ಗೆ ಸ್ವಲ್ಪ ನೆನೆಸಿದ್ರೆ ಅದರಿಂದ ನಮ್ಗೆ ಒಳ್ಳೇದಾಗಿದೆ ಸರ್. ನಮಗೆ ತುಂಬ ಸಂತೋಷ ಮಲ್ಲಿಕಾರ್ಜುನ್, ನಿರಂತರವಾಗಿ ಪ್ರಯತ್ನ ಶೀಲ ಕೃಷಿಯಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ರೈತ ಕುಟುಂಬ ಮೇಲ್ಸ್ತರಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಸಾಧಿಸಿ ತೋರಿಸಿದವರು ತಾವು. ನಿಮ್ಮ ಅನುಭವದ ಮಾತುಗಳನ್ನ ಕೇಳಿದ್ರೇ ನಮ್ಮ ಎಲ್ಲ ರೈತ ಮಿತ್ರರಿಗೆ ಅದು ಮನವರಿಕೆ ಆಗತ್ತೆ ಅಂತ ನನಗೆ ಅನಿಸುತ್ತೆ. ಇದುವರೆಗೆ ನಿಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿ ಕುರಿತು ಶ್ರೀ ಪಿ ಬಿ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇನ್ನು ಮುಂದೆ ರೈತರಿಗೆ ಸಲಹೆ. ಮೂಲಂಗಿ ಮುಖ್ಯ ಗಡ್ಡೆ ತರಕಾರಿ ಬೆಳೆಯಾಗಿದ್ದು ಇದನ್ನು ಪ್ರತ್ಯೇಕವಾಗಿ ಮಿಶ್ರ ಬೆಳೆಯಾಗಿ ಕೂಡ ಬೆಳೆಯಬಹುದು. ಈ ತರಕಾರಿ ಎಲೆಗಳು ಹೇರಳವಾಗಿ ಎ ಮತ್ತು ಸಿ ಜೀವಸತ್ವಗಳನ್ನು ಹೊಂದಿರ್ತವೆ. ಈ ಬೆಳೆಗೆ ಮರಳು ಮಿಶ್ರಿತ ಗೋಡು ಮಣ್ಣು ಹೆಚ್ಚು ಸೂಕ್ತ. ಈ ಬೆಳೆಯನ್ನು ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ಈಗ ಪ್ರಾರಂಭ ಮಾಡೋದಕ್ಕೆ ಸಕಾಲವಾಗಿದೆ. ಉತ್ತಮ ದರ್ಜೆಯ ಗೆಡ್ಡೆಗಳನ್ನು ಚಳಿಗಾಲದ ಬಿತ್ತನೆಯಿಂದ ಪಡಿಬಹುದು. ಇದರಲ್ಲಿ ಅನೇಕ ತಳಿಗಳಿವೆ. ವೈಟ್ ಐಸಿಕಲ್, ಇದು ಬೇಗನೆ ಕೊಯ್ಲಿಗೆ ಬರುವ ತಳಿ, ಬಿತ್ತನೆ ಮಾಡಿದ 40 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಜಪನೀಸ್ ವೈಟ್ ಚಳಿಗಾಲಕ್ಕೆ ಉತ್ತಮ ತಳಿ. ಗೆಡ್ಡೆಗಳು ಸುಮಾರು 38 cm ಉದ್ದವಾಗಿರ್ತವೆ, ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಅರ್ಕಾ ನಿಶಾನ್, ಈ ತಳಿಯ ಗೆಡ್ಡೆಗಳು ಬೆಳ್ಳಿಗೆ ಉದ್ದವಾಗಿದ್ದು ಚೂಪಾದ ತುದಿಯನ್ನು ಹೊಂದಿರ್ತವೆ. ಗೆಡ್ಡೆಗಳು ಬೆಂಡಾಗುವಿಕೆ ಮತ್ತು ಕಬಲು ಒಡೆಯುವಿಕೆಯನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಹೊಂದಿವೆ. ಈ ತಳಿಯ ಗೆಡ್ಡೆಗಳು ಮಧ್ಯಮ ಘಾಟು ವಾಸನೆಯನ್ನು ಹೊಂದಿದ್ದು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಕೊಯ್ಲಿಗೆ ಬರ್ತವೆ. ಹೆಕ್ಟೇರಿಗೆ ವೈಟ್ ಐಸಿಕಲ್ ತಳಿಯಾದರೆ 7.5 kg, ಜಪನೀಸ್ ವೈಟ್ ಹಾಗೂ ಅರ್ಕಾ ನಿಶಾಂತ ಆದರೆ 12.5 kg ಬೀಜ ಬೇಕಾಗುತ್ತೆ. 20 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ರಾಸಾಯನಿಕ ಗೊಬ್ಬರಗಳಲ್ಲಿ ಹೆಕ್ಟೇರಿಗೆ 75 kg ಸಾರಜನಕ, 37.5 kg ರಂಜಕ ಹಾಗೂ 37.5 kg ಪೊಟ್ಯಾಷ್ ಅಂಶ ಒದಗಿಸುವಂಥ ರಾಸಾಯನಿಕ ಗೊಬ್ಬರ ಕೊಡಬೇಕಾಗುತ್ತೆ. ಭೂಮಿಯನ್ನು ಹದ ಮಾಡಿದ ನಂತರ 30 cm ಅಂತರದಲ್ಲಿ ಬೋದು ಮತ್ತು ಹರಿಗಳನ್ನು ತಯಾರಿಸಿಕೊಂಡು ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಹರಿಗಳಲ್ಲಿ ಹಾಕಿ ಚೆನ್ನಾಗಿ ಬೆರೆಸಬೇಕು. ಆನಂತರ ಬೂದಿನ ಒಂದು ಬದಿಯಲ್ಲಿ 10 cm ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಜಪನೀಸ್ ವೈಟ್ ತಳಿಯ ಬೀಜಗಳನ್ನು ಬಿತ್ತುವಾಗ 60 cm ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 30 cm ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತೋದಕ್ಕಿಂತ ಮೊದಲು ನೀರನ್ನು ಹಾಯಿಸಬೇಕು. 10 cm ಒಂದರಂತೆ ಚೆನ್ನಾಗಿ ಬೆಳೆದ ಒಂದು ಸಸಿಯನ್ನು ಉಳಿಸಿಕೊಂಡು ಹೆಚ್ಚಿನ ಸಸಿಗಳನ್ನು ಆನಂತರ ತೆಗಿಬೇಕು. ಭೂಮಿ ಮತ್ತು ಹವಾಗುಣ ನೋಡಿಕೊಂಡು 4-5 ದಿವಸಕ್ಕೊಮ್ಮೆ ನೀರನ್ನು ಒದಗಿಸಬೇಕು. ಹಾಗೆ ಭೂಮಿಯನ್ನು ಕಳೆರಹಿತವಾಗಿ ಇಟ್ಕೊಳ್ಬೇಕು. ಈ ಬೆಳೆಗೆ ಸಾಮಾನ್ಯವಾಗಿ ಹೇನು, ಗರಗಸನೋಣ, ಕೊಂಡಲಿ ಹುಳು ರೋಗಗಳಲ್ಲಿ ಬೂಜು ತುಪ್ಪಟ ರೋಗ ಕಾಣಿಸಿಕೊಳ್ತಾ ಇರ್ತವೆ. ಇವುಗಳ ಹತೋಟಿಗೆ ಬಿತ್ತನೆಯಾದ 2 ವಾರಗಳ ನಂತರ 2 ml ಮೆಲಾಥಿಯಾನ್ ಅಥವಾ 4 g ಕಾರ್ಬರಿಲ್ ಪ್ರತಿ ಲೀಟರ್ ನೀರಿನ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ಈ ಹಂತದಲ್ಲಿ ಹೆಕ್ಟೇರ್ಗೆ 315 ಲೀಟರ್ ಸಿಂಪರಣಾ ದ್ರಾವಣ ಬಳಸಬೇಕಾಗುತ್ತೆ. ಇದೇ ರೀತಿ ಬಿತ್ತನೆಯಾದ 4 ವಾರಗಳ ನಂತರ ಮತ್ತೊಮ್ಮೆ ಸಿಂಪರಣೆ ಮಾಡಬೇಕು. ಆವಾಗ 450 ಲೀಟರ್ ಸಿಂಪರಣಾ ದ್ರಾವಣ ಬಳಸಬೇಕು. ಇನ್ನು ಬೂಜು ತುಪ್ಪಟ ರೋಗದ ಬಾಧೆ ಕಂಡುಬಂದಾಗ